ಶಿವಣ್ಣೆ ಡೈರಿ ನಿರ್ದೇಶಕರು ಅಂದಮೇಲೆ ಡೈರಿ ವಿಷಯ ಗೊತ್ತಿಲ್ಲದೆ ಇರುತ್ತೇನು, ಪಾಠ ಮಾಡೋ ಮೇಷ್ಟ್ರಿಗೆ ಪಾಠದ ವಿಷಯ ಗೊತ್ತಿಲ್ಲ ಅಂದಂಗೆ ಆತವ ಇದು. ಏನೋ ಮಾಡಿ ಊರಲ್ಲಿ ಒಂದು ಡೈರಿನ ಇರೋದು ರೈತರಿಗೆಲ್ಲ ಅನುಕೂಲ ಆಗಿದೆ ನೋಡವ್ವ. ಬರೀ ಹೊಲ ತೋಟ ಬೆಳೆ ನೆಚ್ಕೊಂಡ್ರಿದ್ರೆ ತುಂಬ ಕಷ್ಟ ಆಗ್ತಿತ್ತಪ್ಪ. ಹಾಲಾಕಿ ನಾ ಕಾಸು ನೋಡ್ತೀವಿ ನೋಡವ. ಕೃಷಿ ಅಂದ್ರೆ ಬರೀ ಭೂಮಿಲಿ ಬೆಳೆ ಬೆಳೆಯೋದು ಅಷ್ಟೇ ಅಲ್ಲ, ದನ ಕರು ಕುರಿ ಮೇಕೆ ಮೀನು ಕೋಳಿ ಈ ತರ ಬೇರೆ ಬೇರೆ ಉಪಕಸಬುಗಳಿದ್ರೆ ಕೈ ತುಂಬ ಕೆಲಸನೂ ಸಿಗುತ್ತೆ, ಆರ್ಥಿಕವಾಗಿ ಅಷ್ಟೋ ಇಷ್ಟೋ ಅನುಕೂಲನೂ ಆಗುತ್ತೆ. ಖರ್ಚಿಗೆ ದುಡ್ಡಾಯ್ತು, ಭೂಮಿಗೆ ಗೊಬ್ಬರ ಆಯ್ತು. ಎಷ್ಟೋ ಜನ ಬರೀ ಹಾಲ್ ಮಾರಿ ಸುಖವಾಗಿ ಜೀವನ ಮಾಡ್ತಾರೆ ಅಂತೀನಿ, ಎಷ್ಟೇ ಆದ್ರೂ ಕಾಮದೇನಲ್ವಾ, ನಂಬಿದವ್ರಿಗೆ ಮೋಸ ಮಾಡಲ್ಲ ಬಿಡಿ. ಹೌದು ಕಣವ, ಅಯ್ಯ ಮಾರೈತಿ, ಬರೀ ಸುಖವಾದ ಜೀವನ ಅಲ್ಲ ಕಣವ, ಜೋಕಾಗಿ ಶ್ರೀಮಂತವಾಗಿ ಬದುಕು ಕಟ್ಕೊಂಡಿರೋರು ಎಷ್ಟ್ ಜನ ಇಲ್ಲ ಹೇಳು. ಅದು ನಿಜ ಬಿಡಿ, ಭೂಮಿ ಇದ್ದೋರು ಇಲ್ದೋರು ಯಾರು ಬೇಕಾದರೂ ಹೈನುಗಾರಿಕೆ ಮಾಡಿ ಒಳ್ಳೆ ರೀತಿಲಿ ಜೀವನ ನಡೆಸಬಹುದು. ಹಂಗಂತ ಅದೇನು ತುಂಬಾ ಸುಲಭ ಅಲ್ವಲ್ಲ. ನಾಲ್ಕು ಸಾರಿ ಇಂಜೆಕ್ಷನ್ ಕೊಡಿಸಿದ್ರು ಗರ್ಭ ನಿಲ್ಲಲ್ಲ, ಹಾಲ್ ಡಿಗ್ರಿ ಬರಲ್ಲ ಹಾಲ್ ಡಿಗ್ರಿ ಬರಲ್ಲ ಅಂತ ಬೋಡ್ಕಂತಾರೆ. ಬೂಸ ಹಾಕು ಹಿಂಡಿ ಹಾಕು ಒಂದ ಎರಡ ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಸಾಲ್ದು, ಮೈಯೆಲ್ಲ ಕಣ್ಣಾಗಿ ಗಮನಿಸ್ಬೇಕು. ಮಕ್ಕಳು ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೋಬೇಕು. ಮಾತಾಡದಷ್ಟು ಸುಲಭ ಅಲ್ಲ, ಮೇವು ನೀರು ಸರಿಯಾಗಿ ಕೊಡ್ಬೇಕು. ಯಾರಾದ್ರೂ ಹೊಸ್ದಾಗ ಹೈನುಗಾರಿಕೆ ಮಾಡೋರ್ನ ಸಲಹೆ ಕೇಳೋಕೆ ಅಂತ ನಿಮ್ಮ ಹತ್ರ ಕಳಿಸ್ಬೇಕು ನೋಡಿ. ಸಣ್ಣ ಜ್ವರ ಬಂದ್ರೆ ದೊಡ್ಡ ಆಪರೇಷನ್ ಆಗ್ಬೇಕು ಅನ್ನೋಂಗೆ ಎದುರಿಸ್ತಾ ಇದ್ದೀರಪ್ಪ. ಕಷ್ಟ ಎಚ್ಚರಿಕೆ ಜವಾಬ್ದಾರಿ ಇಲ್ದಿರೋ ಕಸಬು ಅದ್ಯಾವ್ದೈತವ ಭೂಮಿ ಮೇಲೆ? ಕಷ್ಟಪಟ್ರೆ ತಾನೇ ಸುಖ, ಕೂತ್ಕೊಂಡು ಕತೆ ಹಾಕಿದ್ರೆ ಜೀವನ ಸಾಗುತ್ತ? ರೈತರಾದ ನಮಗೆ ದನ ಕರು ಸಾಕೋದೊಂದು ದೊಡ್ಡ ವಿಷಯವ. ಆಳಾಗಿ ದುಡಿ ಅರಸನಾಗಿ ಬದುಕು ಅಂತ ಹೇಳಿಲ್ವಾ? ನೀನ್ ಬಿಡವ, ಮಗುನು ಜಿಗುಡ್ತೀಯ ತೊಟ್ಲು ತೂಗ್ತೀಯ, ಆದ್ರೂ ನೀನ್ ಹೇಳ ಮಾತನ್ನ ತಗೊಳದೆ ಬಿಡು. ಹಗಲು ರಾತ್ರಿ ದನಗಳನ್ನ ನೋಡ್ಕೊಳ್ಳೋರ್ ನಾವು, ಅದೇನು ದೊಡ್ಡ ವಿಷಯ ಅಲ್ಲ. ಮೀನಿಗೆ ಈಜದನ್ ಕಲಿಸ್ಬೇಕೇನು, ಹಸುಗಳ ಜೊತೆಯಲ್ಲಿ ಮಾತಾಡೋರ್ ನಾವು, ಈ ಸಣ್ಣ ಪುಟ್ಟ ವಿಷಯ ಯಾವ ಲೆಕ್ಕ ಅಂತೀನಿ. ಮಿಶ್ರ ತಳಿ ಹಸುಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಅದು ಕೂಡ ಏನ್ ಬ್ರಹ್ಮ ವಿದ್ಯೆ ಅಲ್ಲ. ಇನ್ನ ನಮ್ಮ ಈ ನಾಟಿ ತಳಿ ಬಿಡು, ನಾವು ಅವುಗಳನ್ನ ನೋಡೋದಿರ್ಲಿ, ಅವೇ ನಮ್ಮನ್ನ ನೋಡ್ಕೊಳ್ತಾವ ಕಣವ. ನಾಟಿ ತಳಿ ಅಂದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದಲ್ವೇ, ಹಿಂಗಾಗಿ ಇಲ್ಲಿ ನೆಲಮೂಲದಲ್ಲಿ ಬೆರೆತೋಗಿದೆ, ಜೊತೆಗೆ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿದೆ. ಹಾಲು ಕಡಿಮೆ ಕೊಟ್ರು ಹಾಲಿನಲ್ಲಿ ಸತ್ವ ಜಾಸ್ತಿ ಇರುತ್ತೆ. ಈ ಮಿಶ್ರ ತಳಿ ಇತ್ತಲ್ಲ ಸ್ವಲ್ಪ ನಾಜೂಕು, ಕಾಯಿಲೆ ಕಸಾಲ ಬಗ್ಗೆ ನಾವು ಗಮನಿಸ್ತಾನೇ ಇರಬೇಕು. ಅಷ್ಟಕ್ಕೂ ಅದೇನು ಭಾರಿ ದೊಡ್ಡ ವಿಷಯ ಅಲ್ಲ ಬಿಡು. ಆದರೆ ಹಾಲಿನ ಇಳುವರಿ ತುಂಬ ಹೆಚ್ಚಾಗಿರೋದ್ರಿಂದ ದುಡಿಮೆ ಕೂಡ ಚೆನ್ನಾಗಾಗುತ್ತೆ. ದುಡ್ಡು ಜಾಸ್ತಿ ಬೇಕು ಅಂದ್ರೆ ಶ್ರಮನೂ ಜಾಸ್ತಿ ಇರುತ್ತಪ್ಪ. ಪಟ್ಟಣದಲ್ಲಿ ಆ ವಗೆ ಧೂಳು ಕೊಳಚೆ ಮಧ್ಯೆ ಕೂಲಿ ಮಾಡೋದ್ಕಿಂತ ಇದೇನು ದೊಡ್ಡದಲ್ಲ ಬಿಡು. ಶುದ್ಧವಾದ ಆಹಾರ ಗಾಳಿ ನೀರು ಒಳ್ಳೆ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಪುಣ್ಯ ನಮ್ ರೈತರಿಗಲ್ದೆ ಇನ್ಯಾರ್ಗೈತೆ ಅಂತೀನಿ. ಕಣ ಒಳ್ಳೆ ಮಾತು ಹೇಳ್ದೆ ನೋಡವ, ಇದು ಸತ್ವಯುತವಾದ ಆಹಾರ ಬಳಸ್ತಾ ಇದ್ದಿದ್ಕೆ ನಮ್ಮ ಹಿರಿಯರು 100 ವರ್ಷದ ಕಾಲ ಕಣ್ಣು ಕಿವಿ ನೆಟ್ಗಿಟ್ಕೊಂಡು ಬದುಕ್ತಾ ಇದ್ದಿದ್ದು. ಆದ್ರೆ ನಮ್ ಕಾಲಕ್ಕೆ ಹಳ್ಳಿಗಳು ಗಾಳಿ ನೀರು ಅನ್ನೋದು ಕೂಡ ಅಷ್ಟೋ ಇಷ್ಟೋ ಕಲುಷಿತ ಸೇರ್ಬಿಟ್ಟಿದೆ. ಹಂಗಾಗೆ ಕಣವ ಕೈ ನೋವು ಕಾಲ್ ನೋವು ಶುರುವಾಗಿ ಹೋಗಿರೋದು. ಎಲ್ಲ ಹಾಳಾಗೋಕು ಮೊದ್ಲೇ ನಾವು ಸ್ವಲ್ಪ ಜಾಗೃತರಾಗಬೇಕು. ಇನ್ನಾದ್ರೂ ಕೂಡ ವಿಷಮುಕ್ತ ಆಹಾರ ಬೆಳೆಯೋದನ್ನ ಕಲಿಬೇಕು. ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹೇಳಿಲ್ವಾ? ಅಷ್ಟಲ್ದೆ ಹೇಳ್ತಾರ ಆರೋಗ್ಯವೇ ಭಾಗ್ಯ ಅಂತ. ಅಬ್ಬಬ್ಬಬ್ಬ, ಎಲ್ಲಿಂದ ಶುರುವಾದ ಮಾತು ಎಲ್ಲಿಗ್ ಬಂತ್ ನೋಡಪ್ಪ. ಹಾಲಿನ ಡೈರಿ ಸಭೆಯಲ್ಲಿ ಮುಖ್ಯವಾದ ವಿಷಯ ಚರ್ಚೆ ಮಾಡೋದು ಬಿಟ್ಟು ಇನ್ನೇನೇನೋ ಮಾತಾಡ್ತಾ ಕುಂತೀವ್. ಹೌದ್ ಶಿವಣ್ಣ, ಅದೇನಪ್ಪ ನಾವೆಲ್ಲ ತಿಳಿಬೇಕಾದಂತ ಮಾಹಿತಿ. ಈ ಡೈರಿಗಳು ಮೊದ್ಲು ಪ್ರಾರಂಭ ಆಗಿದ್ದು ನಿಮಗೆಲ್ಲ ನೆನಪಿದೆಯಾ? ಏನ್ ಗೌರಕ್ಕ ನಿನಗ್ ಗೊತ್ತಾ? ಗೊತ್ತು ಬಿಡಪ್ಪ, ಹಳೆ ಮನೆಯಲ್ಲಿ ಮುರು ಕುರ್ಚಿ ಅರ್ಕಾಳೆ ಇಟ್ಕೊಂಡು ಶುರು ಮಾಡಿದ್ದಲ್ವಾ. ಹ್ಞೂ ಗೌರಕ್ಕ, ಮಳೆ ಬಂದ್ರೆ ಸೋರದು ಗಾಳಿ ಬಂದ್ರೆ ಆರದು ನಾವ್ ಹಾಲ್ ಕರಿಯೋದು ನಮ್ಗೇ ಪ್ರೀತಿಯಾಗಿತ್ತು ನೋಡಪ್ಪ. ವಸ್ತ್ರದಲ್ಲಿ ಇಂಥ ಕುಂದು ಕೊರತೆ ಇದ್ದಿದ್ದೆ, ಯಾರೇನೋ ಎಲ್ಲ ಕಲ್ತ್ಕೊಂಡೆ ಉಡ್ತಾರ. ಎಂತೆಂತೋ ದೊಡ್ಡ ದೊಡ್ಡ ಕಂಪ್ನಿಗಳು ಮುರುಕ್ ಮನೆಯಲ್ಲಿ ಚಿಲ್ಲರೆ ಕಾಸಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರಪ್ಪ. ಅದಂತೂ ನಿಜ, ಎಳೆಗರು ಎತ್ತಾಗದೆ ಅನ್ನೋ ಮಾತೇ ಇಲ್ವೇ. ಎಲ್ಲ ಪ್ರಯಾಣನೂ ಮೊದಲನೇ ಹೆಜ್ಜೆಯಿಂದನೇ ಶುರುವಾಗೋದು. ಈಗ ನೋಡಿ ಡೈರಿಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ. ಏನೋ ನಿಮ್ಮಂತ ಬುದ್ಧಿವಂತರು ಸೇರಿ ಬೆಳೆಸಿದ್ದೀರ. ನಿಜ ಕಣವ, ಯಾರ್ಯಾರನ್ನ ನೋಡ್ಕೊಂಡು ಪತ್ರ ವ್ಯವಹಾರ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟದ್ಕೆ ಇಷ್ಟಾಯ್ತು. ಮನೆ ಕೆಲಸ ಬಿಟ್ಟು ಮಾಡೋದು ಅಂದ್ರೆ ತಮಾಷೆನೇನವ? ಎಲ್ಲಾದ್ರೂ ಉಂಟೇನವ್ವ, ಯಾರಾದ್ರೂ ಒಪ್ಪೋ ಮಾತ ಇದು? ಎಲ್ಲಾ ಜನ ಸೇರಿ ಷೇರ್ ಬಂಡವಾಳ ಹಾಕಿ ಚಟಾಕು ಪಾವು ಅಚ್ಚೇರ್ ಹಾಲಾಕಿ ಬೆಳೆಸಿದ್ಕೆ ಇವತ್ತು ಈ ಮಟ್ಟಿಗೆ ನಮ್ ಡೈರಿ ಬೆಳೆದ್ ನಿಂತೈತಿ. ಸಹಕಾರ ಕ್ಷೇತ್ರ ಅಂದ್ರೆ ಹಂಗೆ ಕಣವ, ಒಬ್ರಿಗೊಬ್ರು ಒಗ್ಗಟ್ಟಾಗಿ ನಿಂತ್ರೆ ಮಾತ್ರ ಬೆಳವಣಿಗೆ ಸಾಧ್ಯ. ನನ್ನ ದಾರಿ ನನಗೆ, ನಿನ್ ದಾರಿ ನಿನಗೆ ಅಂದ್ರೆ ಬೆಳವಣಿಗೆನೂ ಇಲ್ಲ ಅಭಿವೃದ್ಧಿನೂ ಇಲ್ಲ ಅನ್ನಂಗಾಗತ್ತೆ. ಏನೋ ಎಷ್ಟೋ ಕಡೆ ಇವತ್ ಶುರುವಾಗಿ ನಾಳೆ ನಿಂತು ಆಯ್ತಂತೆ. ಹೌದು, ಒಂದು ವ್ಯವಸ್ಥೆ ಅಂದ್ಮೇಲೆ ಇದೆಲ್ಲ ಇದ್ದದ್ದೇ ಗೌರಕ್ಕ. ನಮ್ ಡೈರಿನಲ್ಲಿ ಯಾವತ್ತು ಅಂತ ದೊಡ್ಡ ಸಮಸ್ಯೆ ಬಂದಿಲ್ಲ ಬಿಡಿ. ಸಣ್ಣ ಪುಟ್ಟ ವಿಚಾರಗಳು ಒಂದೊಂದ್ಸಾರಿ ಬರ್ತವೆ, ಡಿಗ್ರಿ ಬರಲ್ಲ, ಹಿಂಗಾದ್ರೆ ಹಾಲು ವಾಪಸ್ ಬರುತ್ತೆ ಅಂತ, ರೇಟ್ ಸಿಕ್ಕಲ್ಲ ಅಂತ ಇರ್ತವೆ. ಹೆಂಗೋ ಅನ್ಸರ್ಸ್ಕೊಂಡು ಹೋಗೋದಪ್ಪ. ಇದೆಲ್ಲ ಏನಾಗುತ್ತೆ ಅಂದ್ರೆ ಬಹುತೇಕ ಯಾರು ಬೇಕು ಅಂತ ಇದನ್ನ ಮಾಡಲ್ಲ. ಅದೇನು ಅಂತಂದ್ರೆ ಈ ಹಾಲಿನ ಗುಣಮಟ್ಟ ಐತಲ್ಲ, ಅದನ್ನ ಹಾಲ್ನರಲ್ಲೋ ಕೊಬ್ಬಿನ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ. ಈ ಗುಣಮಟ್ಟವನ್ನು ಕಾಯ್ಕೊಳ್ಳೋದು ಎಲ್ರಿಗೂ ಕೂಡ ಅನಿವಾರ್ಯವಾಗಿದೆ. ಇದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಕಾಲ ಬದಲಾಗಿದೆಯಲ್ಲವ, ಅದಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕು. ಬದಲಾವಣೆ ಮಾಡಿಕೊಳ್ಳದೆ ಹೋದ್ರೆ ನಿಂತು ನೀರಾಗ್ತೀವಿ. ಈಗಂತೂ ಎಲ್ಲ ರಂಗದಲ್ಲೂ ಪೈಪೋಟಿ ಇದ್ದೇ ಇದೆ. ಬದಲಾವಣೆ ಆಗಿದೆಯಲ್ಲ, ಅವಾಗ ಕೈನಲ್ಲಿ ಅಳಿತಾ ಇದ್ರು, ಈಗ ಹಂಗಿಲ್ಲ. ಈಗ ತೂಕ ಮಾಡ್ತಾರೆ, ಅವಾಗ ಆಳೆ ಮೇಲೆ ಲೆಕ್ಕ ಬರ್ತಕೊಡೋರು, ಈಗ ಕಂಪ್ಯೂಟರ್ ಬಿಲ್ ಬಂತು ಅಂತೀನಿ. ಆದ್ರೂ ಅದೇನ ಪ್ಯಾಟೋ, ಏನ್ ರೇಟ್ ಸರಿಯಾಗಿ ಗೊತ್ತಾಗಲ್ಲಪ್ಪ ನಂಗೆ. ಅದೇನಾಗಿತ್ತು ಅಂದ್ರೆ ಕಂಪ್ಯೂಟರ್ನಲ್ಲಿ ಅಳತೆ ಮಾಡಕ್ಕೆ ಒಂದು ಸಾಫ್ಟ್ವೇರ್ ಬಳಕೆ ಆಗುತ್ತೆ. ಈ ಸಾಫ್ಟ್ವೇರ್ ಕೂಡ ಬೇರೆ ಬೇರೆ ಇರ್ತವೆ. ಇಲ್ಲಿವರೆಗೆ ಒಂದೊಂದು ಡೈರಿಯವರು ಒಂದೊಂದು ಸಾಫ್ಟ್ವೇರ್ ಬಳಸ್ತಾ ಇದ್ರು. ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇತ್ತ? ಒಂದೇ ಗುಣಮಟ್ಟದ ಹಾಲಿಗೆ ಒಂದೊಂದು ಡೈರಿಲಿ ಒಂದೊಂದು ರೇಟ್ ಇತ್ತ ಅಂತ. ಡೈರಿಯವರಿಗೆ ಏನಾದ್ರೂ ಸಮಸ್ಯೆ ಆಗ್ತಿತ್ತ ಶಿವಣ್ಣರೇ? ಇಲ್ಲ ಇಲ್ಲ ಬಿಡ್ರವ್ವ, ಆ ತರದ ದೊಡ್ಡ ಸಮಸ್ಯೆಗಳೇನು ಇರಲಿಲ್ಲ. ಆದ್ರೂ ಕೂಡ ಈ ವಿಷಯದಲ್ಲಿ ಇನ್ನೊಂದು ಸ್ವಲ್ಪ ಏಕರೂಪತೆ ಬೇಕಾಗಿತ್ತು. ಅದಕ್ಕೆ ರಾಷ್ಟ್ರೀಯ ಹೈನು ಮಹಾಮಂಡಳಿ ಇದೆಯಲ್ಲ, ಅವರೊಂದು ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು. ಇಡೀ ದೇಶದ ಎಲ್ಲ ಡೈರಿಗಳು ಕೂಡ ಒಂದೇ ಗುಣಮಟ್ಟದ ಸಾಫ್ಟ್ವೇರ್ ಬಳಸಬೇಕು. ಇದರಿಂದ ಹಾಲಿನ ಅಳತೆ, ಗುಣಮಟ್ಟದ ನಿರ್ಧಾರ, ಕೊಬ್ಬಿನ ಅಂಶ, ಪ್ರತಿಯೊಬ್ಬರ ಹಾಲಿಗೆ ಸಿಗಬಹುದಾದ ದರ, ಇದನ್ನೆಲ್ಲ ಮತ್ತಷ್ಟು ನಿಖರವಾಗಿಸಬಹುದು ಅಂತನ್ನೋದು ಅವರ ಆಲೋಚನೆ. ಅದಕ್ಕಾಗಿ ಕಾಮನ್ ಸಾಫ್ಟ್ವೇರ್ ಒಂದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನ ಏನ್ ಮಾಡೋದೀಗ? ಏನ್ ಮಾಡೋದು ಅಂದ್ರೆ ಕಂಪ್ಯೂಟರ್ಗೆ ಅದನ್ನ ಹಾಕೋದು. ಅವ್ರು ಹೇಳಿದ್ರು ಅಂದ ಮಾತ್ರಕ್ಕೆ ಎಲ್ಲರೂ ಅದನ್ನ ಮಾಡ್ಬೇಕಲ್ವ? ಈಗಾಗಲೇ ರಾಷ್ಟ್ರೀಯ ಹೈನು ಮಂಡಳಿಯವರು ಈ ಬಗ್ಗೆ ಒಂದು ಆದೇಶನ ಎಲ್ಲ ರಾಜ್ಯಗಳಿಗೂ ಕಳಿಸಿದ್ದಾರೆ. ಅದ್ರ ಪ್ರಕಾರ ನಮ್ಮ ರಾಜ್ಯದ ಹಾಲು ಉತ್ಪಾದಕ ಮಂಡಳಿ ನಮಗೀಗಾಗಲೇ ಈ ಬಗ್ಗೆ ಒಂದು ಸೂಚನೆಯನ್ನು ಕಳಿಸಿದೆ. ಅದರಂತೆ ಪ್ರತಿಯೊಂದು ಡೈರಿಯವರು ಕೂಡ ಕಡ್ಡಾಯವಾಗಿ ಈ ಏಕರೂಪದ ತಂತ್ರಾಂಶವನ್ನು ಅಳವಡಿಸಿಕೊಳ್ಳಲೇಬೇಕು. ಈಗಾಗಲೇ ಬಹಳ ಕಡೆ ಅಳವಡಿಕೆ ಆಗಿದೆ, ನಮ್ಮಲ್ಲೂ ಇದು ಜಾರಿಗೆ ಬಂದೈತೆ. ಕೆಲವರಿಗೆ ಇದು ಗೊತ್ತೈತೆ, ಕೆಲವರಿಗೆ ಗೊತ್ತಿಲ್ಲ. ನಮಗಂತೂ ಗೊತ್ತೇ ಇಲ್ಲ ಇದು. ನಾವೆಲ್ಲ ಕೃಷಿ ಪ್ರವಾಸಕ್ಕೆ ಹೋಗಿದ್ವಲ್ಲ, ಆಗ ಗೊತ್ತಿಲ್ಲ. ಮನೆಯವರಿಗೆ ಗೊತ್ತಿದೆ, ಹೇಳೋದನ್ನೆಲ್ಲೋ ಮರ್ತಿರ್ತಾರೆ. ಇದ್ರು ಇರ್ಬೋದು. ಇದರಿಂದ ಅಂತ ಅನುಕೂಲ ಏನಪ್ಪ ಇದೆ? ಒಂದು ಕುಟುಂಬ ಆದ್ಮೇಲೆ ಯಾವ ರೀತಿ ಏಕತೆ ಇರುತ್ತೋ ಅದೇ ರೀತಿ ಇಲ್ಲೂ ಕೂಡ ಬರಬೇಕು ಅಂತ. ಪ್ರತಿ ದಿನದ, ಪ್ರತಿ ಕ್ಷಣದ, ಪ್ರತಿ ಸಮಯದ ಪ್ರತಿಯೊಬ್ಬನ ಹಾಲಿನ ಅಳತೆ ತಕ್ಷಣವೇ ಅವ್ರವ್ರ ಮೊಬೈಲ್ ಫೋನಿಗೆ ಬಂದ್ಬಿಡುತ್ತೆ. ಏನು, ನಮ್ ಫೋನ್ಗೆ ಅವಾಗ್ಲೇ ಬಂದ್ಬಿಡುತ್ತ? ಹೌದೌದು, ಅವಾಗ್ಲೇ ಎಷ್ಟು ಹಾಲು ಎಷ್ಟು ಹಣ ಅಂತ ಬರುತ್ತೆ. ಇದು ಒಂಥರ ಚೆನ್ನಾಗಿದೆಯಪ್ಪ. ಇದ್ರ ಜೊತೆಗೆ ಈ ವಾರದ ಹಣ ಎಷ್ಟು, ತಿಂಗಳ ಒಟ್ಟು ಮೊತ್ತ ಎಷ್ಟು ಅಂತ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಬರುತ್ತೆ ಕಣ್ ಬಿಡವ, ಎಲ್ಲದು ಬರುತ್ತೆ. ವಾರದ್ದು ಬರುತ್ತೆ, ದಿವಸದ್ದು ಬರುತ್ತೆ, ವರ್ಷದ್ದು ಸಿಕ್ಕುತ್ತೆ. ಇದರಿಂದ ಡೈರಿ ನಡೆಸೋರ್ ಮೇಲೆ ಅನುಮಾನ ಪಡೋದು ತಪ್ಪುತ್ತೆ. ಅವರು ಕೂಡ ಮೈಯೆಲ್ಲ ಕಣ್ಣಾಗಿ ಹುಷಾರಾಗಿ ಕೆಲಸ ಮಾಡಬೇಕಾಗತ್ತೆ. ಇದರಿಂದ ಅವರ ನಮ್ಮ ನಡುವೆ ವಿಶ್ವಾಸ ಮೂಡುತ್ತೆ. ಹೌದು, ದಿನಕ್ಕೆ ಎರಡು ಸಾರಿ ದುಡ್ಡಿನ ಮತ್ತ ಕಣ್ಣಿ ಕಾಣತ್ ನೋಡು. ಅದಕ್ಕೆ ಇನ್ನೂ ಹೆಚ್ಚೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ಬೇಕು ಅನ್ನಿಸ್ತೈತೆ ನನಗೆ. ಹಾಲು ಹೆಚ್ಚಾದ್ರೆ ನಮ್ಮೂರ ಡೈರಿನೂ ಅಭಿವೃದ್ಧಿ ಆಗುತ್ತಲ್ವಾ? ಯಾರಾದ್ರೂ ಈ ಸಾಫ್ಟ್ವೇರ್ ಬಳಸಿಲ್ಲ ಅಂದ್ರೆ ಆ ತಕ್ಷಣಕ್ಕೆ ನಿಮ್ ಮೊಬೈಲ್ ನಲ್ಲಿ ಕೆಂಪಕ್ಷರ ಲೆಕ್ಕ ಬರುತ್ತೆ. ನೀವು ಹೋಗಿ ಅದನ್ನ ಪ್ರಶ್ನೆ ಮಾಡಬಹುದು. ಮಾಡ್ಬೋದಲ್ಲ, ಮಾಡಬೇಕು. ಯಾಕೆಂತೀರಾ, ಅವರು ಏನಾದರೂ ಆ ಸಾಫ್ಟ್ವೇರ್ ಬಳಸಿಲ್ಲ ಅಂದರೆ ನಿಮ್ಮ ಪ್ರೋತ್ಸಾಹನ ಬರೋದಿಲ್ಲ, ಹಿಂಗಾಗಿ ಇದನ್ನು ಜಾರಿ ಮಾಡೋದು ನಿಮ್ಮ ಜವಾಬ್ದಾರಿನೂ ಹೌದು. ಈಗ ನೋಡಿ, ಪೇಪರ್ನಿಂದ ಕಂಪ್ಯೂಟರು, ಕಂಪ್ಯೂಟರ್ನಿಂದ ಮೊಬೈಲಿಗೆ ಬಂತು ನಿಮ್ಮ ಡೈರಿ ವ್ಯವಹಾರ. ಇದನ್ನೇ ಅಲ್ವಾ ಅಭಿವೃದ್ಧಿ ಅನ್ನೋದು. ನಿಜ ಹೇಳ್ದೇನೆ ಕಣಕ್ಕ ನೀನು, ಒಳ್ಳೆ ಬದಲಾವಣೆ ಎಲ್ರಿಗೂ ಬೇಕು. ನಮ್ಮ ರಾಜ್ಯದ ಹಾಲು ತಿರುಪತಿಗೂ ಹೋಯ್ತು, ಡೆಲ್ಲಿಗೂ ಹೋಯ್ತು, ಮುಂದೆ ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಏನೋ ಅಂತ ನನಗೆ. ನಮ್ಮ ನಂದಿನಿ ನಮ್ಮ ಹೆಮ್ಮೆ ಅಲ್ವೇ, ನಾವು ಬೆಳಿಬೇಕು, ನಮ್ಮ ನಂದಿನಿನೂ ಬೆಳಿಬೇಕು. ಒಳ್ಳೇದು ನಡಿರವ್ವ, ಡೈರಿ ಸಭೆಗೆ ಸಮಯ ಆಗತ್ತೆ. ಊಕಣ ಬಾರಣ ಒತ್ತಾತು. ಇದುವರೆಗೂ ಅಂಗೈಯಲ್ಲಿ ಕನ್ನಡಿ ಕುರಿತ ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ವಿ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾತಾಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ವಿ ಮಲ್ಲಮ್ಮ ಅವರು. ಮಲ್ಲಮ್ಮ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಮ್ಮ ಅವರೇ, ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದಿರಾ ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ? ನಾವು ಹುಟ್ಟಿದ ತಕ್ಷಣನೇ ನಮ್ಮಅಮ್ಮ ತೀರ್ಕೊಂಡ್ರು ಸರ್. ನಮ್ಮಅಮ್ಮ ತೀರ್ಕೊಂಡಾದ ತಕ್ಷಣ ನಮ್ಮ ದೊಡ್ಡಮ್ಮ ಇದ್ರು, ಅವರೆಲ್ಲ ನಮ್ಮನ್ನ ಚೆನ್ನಾಗಿ ಸಾಕಿ ಸಲಹಿ ಓದಿಸಿ ದೊಡ್ಡವ್ರನ್ನ ಮಾಡಿದ್ರು. ಅಂದ್ರೆ ನಾವು ಎಜುಕೇಶನ್ SLC ತನಕ ಮುಗಿಸಿದೀವಿ ಸರ್. SLC ತನಕ ಮುಗಿಸಾದ ತಕ್ಷಣ ಟೈಲರಿಂಗ್ ಓದ್ವಿ ಸರ್. ಟೈಲರಿಂಗ್ ಅಲ್ಲಿ ಒಂದು 6 ತಿಂಗಳು ಎಲ್ಲ ಕಲ್ತೀವಿ ಸರ್. ಕಲ್ತಾಗಿ ಒಂದು 3-4 ತಿಂಗಳು ಅಷ್ಟರ ಒಳಗೆ ನಮ್ಮ ಮದುವೆ ಆಯ್ತು ಸರ್. ಹಂಗೆ ಗಂಡು ಮನೆಗೆ ಬಂದ್ವಿ ಸರ್. ಗಂಡು ಮನೆಗೆ ಬಂದ ತಕ್ಷಣ ಹಿಂಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದ ಡಿವೈಡ್ ಆಗೋಂಥ ಪರಿಸ್ಥಿತಿಗಳು ಬಂದು ಸರ್ ಡಿವೈಡ್ ಆಗಿದ್ವಿ. ಹಂಗಾಗಿ ನಮಗೆ ಜೀವನ ಮಾಡೋದಕ್ಕೆ ತುಂಬಾ ತೊಂದರೆಗಳು ಅನುಭವಿಸಿದ್ವಿ ಸರ್. ಅವಾಗ ಸ್ವಸಹಾಯ ಸಂಘ ಅನ್ನೋ ಒಂದು ಕಮಿಟಿ ಇದೆ ಸರ್ ನಮ್ಮೂರಲ್ಲಿ. ಹಂಗಾಗಿ ಆ ಸಂಘದಲ್ಲಿ ನಾವು ಒಬ್ರು ಭಾಗಿಯಾದ್ವಿ ಸರ್. ಆ ಸಂಘದಿಂದ ನಮಗೆ ಏನೇನು ಅನುಕೂಲಗಳಾದವು ಅಂತಂದ್ರೆ, ಆ ಸಂಘಕ್ಕೆ ಸೇರಿ ಆದ್ಮೇಲೆ ಟೈಲರಿಂಗ್ ಅನ್ನೋ ಒಂದು ಮಾಹಿತಿ ಹೇಳಿದ್ರು, ಅದರಿಂದ ಅನುಕೂಲತೆಗಳು ಇದಾವೆ ಅಂತಂದು. ಹಂಗಾಗಿ ನಾವು ರಾಟಿ ತಗೊಂಡ್ವಿ, ಅದರಿಂದ ರಾಟಿ ತಗೊಂಡು ಅದು ವಾರ ವಾರ ಇಷ್ಟಿಷ್ಟು ಕಂತು ಅನ್ನೋ ಇದ್ರಲ್ಲಿ ಕಟ್ಕಂತ ಓದಿ ಸರ್. ಅದರಿಂದ ನಮಗೆ ಇಲ್ಲಿ ಅನುಕೂಲತೆ ಚೆನ್ನಾಗಾಗಿದೆ ಸರ್. ಬಟ್ಟೆ ಅವನ್ನೆಲ್ಲ ಒಲಿತಾ ಇದ್ದೀವಿ, ನಮ್ಮ ಜೀವನನು ಚೆನ್ನಾಗಿ ಸಾಗ್ತಾ ಇದೆ. ಈ ಧರ್ಮಸ್ಥಳ ಸಂಘದಿಂದ ನಮಗೆ ಎಲ್ಲಾ ರೀತಿಯ ಅನುಕೂಲಗಳು ಆಗಿದಾವೆ ಸರ್. ಈಗ ಒಂದು ಹೊಲಕ್ಕೆ ಬೋರ್ ಹೊಡಿಸ್ಬೇಕು ಅಂದ್ರೆ ಈಗ ಸಾಲ ಅಂತ ಕೊಡ್ತಾರೆ ಸರ್, ಕೊಳವೆ ಬಾವಿಗೋಸ್ಕರ ಸಾಲ ಕೊಡ್ತಾರೆ. ಆಮೇಲೆ ಏನಾರ ಅಡಿಕೆ ಬೆಳೆ ಹಾಕ್ಬೇಕು, ಒಟ್ಟು ಬೀಜ ಗೊಬ್ಬರ ಯಾವುದೇ ಮಾರ್ಗದಲ್ಲಿ ನಾವು ಇದ್ ಮಾಡಿದ್ರು ಸಾಲ ಅಂತ ಕೊಡ್ತಾರೆ ಸರ್. ಅದನ್ನ ವಾರ ವಾರ ಇಷ್ಟಿಷ್ಟು ಕಂತು, 1 ವರ್ಷಕ್ಕಾದ್ರೆ ಇಷ್ಟು ಕಂತು, 2 ವರ್ಷಕ್ಕಾದ್ರೆ ಇಷ್ಟು ಕಂತು ಅಂತ ಹೇಳಿ ವಾರ ಕಂತಿನಲ್ಲಿ ಕಟ್ಕಂತ ಹೋಗ್ತಾ ಇರ್ತೀವಿ ಸರ್. ಈಗ ನಮ್ಮ ಕೈಲಿ 1 ರೂಪಾಯಿನೂ ಹಿಂದಕ್ಕಿಡ ಅಂತ ಪರಿಸ್ಥಿತಿಗಳು ಇರಲ್ಲ ಸರ್. ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ಮೇಲೆ ದುಡ್ಡು ಹಿಂದಕ್ಕಿಡಕ್ ಆಗಲ್ಲ. ಇದು ಈ ಧರ್ಮಸ್ಥಳ ಸಂಘದಲ್ಲಿ ಉಳಿತಾಯ ಅಂತ ಮಾಡ್ಕೊಂತ ಹೋದ್ರೆ ಅದರಿಂದ ನಾವು ಹಿಂದಕ್ಕೆ ಅಮೌಂಟ್, ನಮ್ಮ ಅಮೌಂಟ್ ಹಿಂದಕ್ ಬೀಳುತ್ತೆ. ಈಗ ಹೊರಗೆ ಬಂದ್ರೆ ಸಾಲನೂ ಹೊರಗೆ ಹೋಗುತ್ತೆ ಸರ್. ಈಗ ಟೈಲರಿಂಗ್ ಮಾಡ್ತೀವ, ಅದರಲ್ಲಿ ಬಂದಂತ ಅಮೌಂಟ್ ಅಲ್ಲಿ ಸಾಲ ಕಟ್ಕೊಂತ ಹೋಗ್ತೀವಿ. ಈಗ ಜೀವನನು ನಡೆಯುತ್ತೆ, ಸಾಲನು ಬಗೆಹರಿಯುತ್ತೆ, ಆಯಾಗು ಇರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಈಗ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ತಾಯಿನ ಕಳ್ಕೊಂಡ್ರಲ್ಲ, ಅಂದ್ರೆ ನೀವು ಅಂದ್ರೆ ದೊಡ್ಡಮ್ಮ ಅವರ ಒಂದು ಈಗ ಅವ್ರ ಹತ್ರ ಬೆಳೆದ್ರೆ ನೀವು ಅಂದ್ರೆ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸ್ಲಿಲ್ವಾ ನಿಮಗೆ ಸರ್? ಅವರು ಕೊಡಿಸ್ತಿದ್ರು ಸರ್, ಆದ್ರೆ ಬಟ್ ನಮಗೆ ವಿದ್ಯೆ ಅನ್ನೋದು ಇರ್ಲಿಲ್ಲ ಸರ್. ಅದು ವಿದ್ಯೆ ಎಲ್ಲರಿಗೂ ಇರಲ್ಲಲ್ಲ ಸರ್. ಅವರು ವಿದ್ಯೆ ಕೊಡ್ಸಂತ ಚೈತನ್ಯ ಇತ್ತು ಸರ್, ಇಲ್ಲ ಅಂತ ಹೇಳಲ್ಲ, ಬಟ್ ನಮಗೆ ವಿದ್ಯೆ ಇರ್ಲಿಲ್ಲ ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ನೀವು SSLC ತನಕ ವಿದ್ಯಾಭ್ಯಾಸ ಮಾಡಿರೋದ್ರಿಂದ ಸಂಘ ಮಾಡಿಕೊಂಡಿದ್ದೀರಾ, ಹೊರಗಡೆ ಬ್ಯಾಂಕಿಗೆ ಹೋಗುವಂತದ್ದು, ಚಲನ್ ತುಂಬಂತದ್ದು, ಅಂದ್ರೆ ದುಡ್ಡಿನ ವ್ಯವಹಾರ ಎಲ್ಲ ಅಂದ್ರೆ ಗೊತ್ತಾಗುತ್ತೆ ನಿಮಗೆ? ಹ್ಞೂ ಸರ್, ಎಲ್ಲ ಗೊತ್ತಾಗುತ್ತೆ ಸರ್. ಈಗ ನೀವು ಕೃಷಿಕರಾಗಿದ್ದಂತವ್ರು, ನೀವು ಒಂದ್ ಕಡೆ ನೀವು ನೀರಾವರಿ ಮಾಡಿಕೊಂಡಿರ, ಜೊತೆಗೆ ನಿಮ್ಗೆ ಟೈಲರಿಂಗ್ ಒಂದು ಉಪಕಸಬಾಗಿತ್ತು ನಿಮ್ಗೆ, ಮತ್ತೆ ಇದ್ರ ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸೇರ್ಕೊಳ್ಬೇಕಂತ ಯಾಕನಿಸ್ತು ಸರ್? ಈಗ ನಾವು ನಮ್ ಕಷ್ಟ ಹೇಳ್ಕಂದ್ವಿ, ನಮ್ಮಂತ ಕಷ್ಟ ಅನುಭವಿಸಂತ ಜೀವಿಗಳು ಬಹಳ ಜನ ಇದಾರೆ ಸರ್. ಈಗ ಅವರಿಗೂ ನಮ್ ತರನೇ ನೀವು ಇರ್ರಿ, ಹಿಂಗೆಲ್ಲ ಈ ತರ ಮಾಡಿದ್ರೆ ಈ ತರ ಸಹಾಯ ಆಗುತ್ತೆ ಸಂಘದಿದ್ದ ಅಂತ ಹೇಳಿ ಅವರಿಗೂ ಒಂದಲ್ಲ ಒಂದ್ ರೀತಿ ಹೆಲ್ಪ್ ಮಾಡಬಹುದು. ಈಗ ಹೈನುಗಾರಿಕೆ ಇದೆ ಸರ್ ಧರ್ಮಸ್ಥಳ ಸಂಘದಲ್ಲಿ, ಹೈನುಗಾರಿಕೆ ಇದೆ, ಕೂಲಿ ಕಾರ್ಮಿಕರ ಬಗ್ಗೆನು ಮಾಹಿತಿ ಇದೆ, ಆಮೇಲೆ ಕೋಳಿ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಆಮೇಲೆ ಹೂವಿನ ತೋಟ ಮಾಡುವಂತ ಸಾಕಾಣಿಕೆ ಇದೆ, ಇವೆಲ್ಲಾ ರೀತಿಯಿಂದಲೂ ಇದಾರೆ ಸರ್ ರೈತರು. ಅಂದ್ಮೇಲೆ ಎಲ್ಲಾದನ್ನು ಮಾಡಿದ್ರೆ ರೈತರು ಸರ್, ಒಂದನ್ನೇ ನೆಚ್ಕೊಂಡಿದ್ರೆ ರೈತರಾಗೋದಿಕ್ಕಾಗಲ್ಲ ಸರ್ ನಾವು. ಈಗ ನೀವು ಈಗ ಸಂಘ ಕಟ್ಟಬೇಕು ಅನ್ಕೊಂಡಾಗ ಪ್ರಾರಂಭದಲ್ಲಿ ಎಷ್ಟು ಜನ ಎಲ್ಲ ಒಗ್ಗೂಡಿ ಸದಸ್ಯರು ಮಾತಾಡಿಕೊಂಡ್ರೆ? ಒಂದು 8 ಜನ ಆಗಿದೀವಿ ಸರ್ ನಾವು. ನಮ್ಮ ಸಂಘ ತುಂಬಾ ಚೆನ್ನಾಗಿ ನಡ್ಕಂತ ಬಂದಿದೆ ಸರ್, ಈಗ 3 ವರ್ಷ ಆಗಿದೆ ಸರ್ ನಮ್ಮ ಸಂಘ. ಎಲ್ಲಾ ಪ್ರತಿಯೊಬ್ಬ ಸದಸ್ಯರು ತುಂಬಾ ಚೆನ್ನಾಗಿ ಸಂಘ ಮಾಡ್ಕಂತ, ವಾರಕ್ಕಂತೂ ಕಟ್ಟಿಗೆಂತ, ಸಾಲಾನು ಕಟ್ಟಿಗೆಂತ, ಅವ್ರವರು ಬೀಜ ಗೊಬ್ಬರಗಳಿಗೆಲ್ಲ ಸಾಲ ತಗಂತ, ಎಲ್ಲಾ ಮನೆಯಲ್ಲಿ ಅನುಕೂಲವಾಗಿ ನಡೆಸ್ಕೊಂಡು ಬರ್ತಾ ಇದಾರೆ ಸರ್. ಅಷ್ಟೇ ಅಲ್ಲ, ಇದ್ರಿಂದ ಬೇರೆ ಹೊರಗಡೆ ಹೋದ್ರೆ ಒಬ್ರನ್ನ ಏನಾದ್ರು ಸಾಲ ಕೇಳ್ಬೇಕು ಅಂತಂದ್ರೆ, ಏ ಇಲ್ಲ ಇವತ್ ಬಾ ನಾಳೆ ಬಾ ಹಂಗೆ 3 ರೂಪಾಯಿ ಬಡ್ಡಿ 5 ರೂಪಾಯಿ ಬಡ್ಡಿ. ಈಗ ಬಡ್ಡಿ ಕಟ್ಟೋದು ದೊಡ್ಡ ವಿಷಯ ಅಲ್ಲ ಸರ್, ಬಡ್ಡಿ ಕಟ್ಬೋದು. ನಮ್ ಟೈಮಿಗೆ ನಾವು ಕೇಳಿದಂತ ಅಮೌಂಟ್ ನಮ್ ಕೈ ಸಿಗೋದು ತುಂಬಾ ಕಷ್ಟ ಸರ್. ಈಗ ಧರ್ಮಸ್ಥಳ ಸಂಘದ ಹಂಗಲ್ಲ, ಯಾರ ಸುರುಟಿನೂ ಬೇಕಾಗಿಲ್ಲ, ಯಾರನ್ನು ಕೇಳಂತ ಅವಶ್ಯಕತೆನು ಇಲ್ಲ ಸರ್. ನಮ್ಗೆ ಸಾಲ ಬೇಕಾ ಇವತ್ ಬೇಕು ಅಂತ ಅಂದ್ರೆ ನಾವು ಮೇಲಧಿಕಾರಿಗಳಿಗೆ ಸಾಲ ಬೇಕು ಅಂತ ಹೇಳ್ತೀವಿ ಸರ್, ಅವರು ನೆಕ್ಸ್ಟ್ ಬಂದಂಗೆ ನಮಗೆ ಸಾಲದ ಅಮೌಂಟ್ ಬರ್ದ್ ಹೋಗ್ತಾರೆ ಸರ್, ಹಂಗೆ ನೆಕ್ಸ್ಟ್ ವಾರಕ್ಕೆ ಬರುತ್ತೆ ಸರ್. ಮತ್ತೆ ಇದ್ರ ಜೊತೆಗೆ ಯಾವುದೇ ಜಮೀನಿನ ಪಾಡಿನೂ ಕೊಡುವಂತ ಅವಶ್ಯಕತೆ ಇರಲ್ಲ. ಹ್ಮ್ ಸರ್, ಏನು ಇದಕ್ಕೆ ಶೂರಿಟಿನೇ ಇಲ್ಲ ಸರ್ ಇದಕ್ಕೆ. ನಾವು ನಮ್ ಗಂಡ ನಮ್ಮಿಬ್ರು ಸೈನ್ ಬಿದ್ರೆ ಸಾಕು, ನಮ್ಮ ಅಮೌಂಟ್ ಅಮಿದ್ ಬರುತ್ತೆ ಸರ್. ಈಗ 8 ಜನ ನಿಮ್ಮ ಸಂಘದಲ್ಲಿ ಸದಸ್ಯರು ಇದಾರೆ ಅಂತ ಹೇಳಿದ್ರಲ್ಲ, ನಿಮ್ಮ ಸಂಘದ ಒಂದು ಹೆಸರು ಏನೇ ಅಂತ ಇಟ್ಕೊಂಡಿರ? ಹೇಮಾವತಿ ಅಂತ ಇಟ್ಕೊಂಡಿದೀವಿ ಸರ್. ಈ ಸಂಘದ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದಾವೆ? ವಾರ ಸಭೆನು ನಡ್ಸ್ಕೊಂಡು ಹೋಗ್ತೀವಿ ಸರ್. ಶನಿವಾರ ಕಟ್ಟಿಸ್ಕೊಂತಾರೆ, ಶನಿವಾರ ಆದ ತಕ್ಷಣ ಸೋಮವಾರ ಬೆಳಗ್ಗೆ 8 ಗಂಟೆಗೆ 6 ಗಂಟೆಯಿಂದ 9 ಗಂಟೆ ಒಳಗೆ ಕ್ಲೋಸ್ ಮಾಡ್ತಾರೆ ಸರ್ ಕಟ್ಟಿಸ್ಕೊಳೋದನ್ನ. ಉಳಿತಾಯ ಸಾಲದುದ್ದು ಏನಿದ್ರು ಎಲ್ಲ ಅಷ್ಟರೊಳಗೆ ಮುಗಿಯುತ್ತೆ ಸರ್, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ಉಳಿತಾಯ ಅಂತಂದ್ರೆ ಪ್ರತಿ ವಾರ ಎಷ್ಟು ಉಳಿತಾಯದ ಹಣ ಕಟ್ತೀರಾ ನೀವು? ಒಬ್ಬೊಬ್ರದ 40 ರೂಪಾಯಿ ಸರ್, 8 ಜನರದ 320 ರೂಪಾಯಿ ಆಗುತ್ತೆ ಸರ್. ಯಾರು ಕೊಡ್ತಾರೆ ಸರ್ 40 ರೂಪಾಯಿ? ಹೌದಲ್ಲ ಸರ್, ಒಂದ್ ವಾರ 40 ರೂಪಾಯಿ ಹಿಂದಕ್ ಬಿದ್ದೆ ಅಂದ್ರೆ ಯಾರ ಹತ್ರ 1 ರೂಪಾಯಿ ಇಸ್ಕೊಂಬಂದ್ರೆ ಅದ್ನ ಕೊಡ್ಬೇಕು ನಾವು. ಏ ಅದ್ನ 1 ರೂಪಾಯಿ ಕೊಡ್ಬೇಕಲ್ಲ ಅವ್ರಿಗೆ ಅನ್ನಂಗಾಕತಿ. ಈಗ ನಾವು 3 ವರ್ಷಕ್ಕೆ 4,000 ಚಿಲ್ಲರ ಅಮೌಂಟ್ ಹಿಂದಕ್ ಬಿದ್ದಿದೆ ಸರ್. ಅದ್ನ ಯಾರು ಕೇಳಕ್ ಹೋಗಲ್ಲ, ಕೊಡಕ್ ಹೋಗಲ್ಲ, ಯಾಕಂತಂದ್ರೆ ನಾವಾಗಿ ಸಂಘ ಬಿಡ್ತೀವಿ ಅಂದ ಕಾಲಕ್ಕೆ ಅದ್ನ ಅಮೌಂಟ್ ನಮಗ್ ಕೊಡ್ತಾರೆ ಸರ್. ಹಂಗಾಗಿ ನಮ್ಮ ಅಮೌಂಟ್ ನಮಗಿರುತ್ತೆ, ನಮ್ ಸಾಲ ಬೇಕಾದ್ರೆ ಸಾಲ ತಗಂತೀವಿ, ಕಟ್ಕೊಂತ ಹೋಗ್ತೀವಿ, ಹಿಂಗೆ ಚೆನ್ನಾಗಿ ನಡ್ಕೊಂತ ಹೋಗ್ತಾ ಇದೆ ಸರ್. ಈಗ ನೀವಂತೂ ಈ ಒಂದು ಟೈಲರಿಂಗ್ ಕಲ್ತ್ಕೊಂಡಿದ್ರ, ನಿಮಗೇನು ವಾರದ ಉಳಿತಾಯ ಹಣ ಕಟ್ಟಕ್ಕೆ ನಿಮಗೆ ಅಷ್ಟೊಂದೇನ್ ಸಮಸ್ಯೆ ಆಗಲ್ಲ. ನೀವು ಲೋನ್ ತಗೊಂಡ್ರು ಸಾಲ ಮರುಪಾವತಿ ಮಾಡಕ್ ಅಷ್ಟೊಂದೇನ್ ನಿಮಗೆ ಸಮಸ್ಯೆ ಆಗಲ್ಲ. ಅಂದ್ರೆ ನಿಮ್ಮ ಸಂಘದಲ್ಲಿ ಇನ್ನ 7 ಜನ ಸದಸ್ಯರು ಏನಾದ್ರ ಅವ್ರು ಯಾವ ರೀತಿ ದುಡಿತಾರೆ ಸರ್? ಅವರು ಆಕಳುಗಳು ಮಾಡ್ಕೊಂಡಿದ್ದಾರೆ, ಎಮ್ಮೆಗಳು ಮಾಡ್ಕೊಂಡಿದ್ದಾರೆ, ಆಮೇಲೆ ಕೂಲಿ ಮಾಡೋರು ಕೂಲಿ ಮಾಡ್ತಾ ಇದಾರೆ, ತರಕಾರಿ ಮಾಡೋ ತರಕಾರಿ ಮಾಡ್ತಾ ಇದಾರೆ. ಹಿಂಗೆ ಪ್ರತಿಯೊಬ್ಬೊಬ್ರು ಒಂದೊಂದು ರೀತಿಯಿಂದ ಅಮೌಂಟ್ ನ ಜೋಡಿಸಿ ಕಟ್ತಾ ಇದಾರೆ ಸರ್. ಅಂದ್ರೆ ಪ್ರತಿನಿತ್ಯ ಯಾರು ಮನೆಗೆ ಸುಮ್ನೆ ಕಾಲ ಕಳೆಯಲ್ಲ, ಪ್ರತಿಯೊಬ್ಬರಿಗೆ ಒಂದ್ ಕೆಲಸ ಕೊಟ್ಟಂಗ ಆಯ್ತು ಈ ಸಂಘ. ಧರ್ಮಸ್ಥಳ ಸಂಘ ಅಂತಂದ್ರೆ ಮಂಜುನಾಥ ಅವರಿಗೆ ಅವ್ರದೇ ಆದಂತ ಒಂದು ಜವಾಬ್ದಾರಿ ವಹಿಸಿದಾನೆ ಅಂತ ನಾವ್ ಅನ್ಕೊಂಡಿದೀವಿ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಮಲ್ಲಮ್ಮ ಅವರೇ, ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಅಂದ್ರೆ ನಮ್ಮ ಈ ತರ ಹಿಂದುಳಿದಂತ ಹಳ್ಳಿಗಳಲ್ಲಿ ಸಂಘಗಳು ಬರಲಿಲ್ಲ ಅಂತಂದ್ರೆ ಇವತ್ತು ಪ್ರತಿಯೊಬ್ಬರು ಅಂದ್ರೆ ನೀವೇನ್ ಹೇಳಿದ್ರೆ ಮಧ್ಯಮ ವರ್ಗದ ಜನ ಅಂತ ಹೇಳಿ ಅವರೆಲ್ಲ ಆರ್ಥಿಕವಾಗಿ ಸಬಲರ ಆಗ್ತಾ ಇರಲಿಲ್ಲ ಅಂತಂದ್ರೆ ತಪ್ಪಾಗ್ಲಾರ್ದಲ್ವಾ ಸರ್? ಒಂದು ಬೀಜ ಗೊಬ್ಬರಕ್ಕೂ ಬೇಕು ಅಂತಂದ್ರೆ ಹೋಗಿ ಇವ್ರ ಹತ್ರ ಮಾಲ್ ತಗೋಣರ ಹತ್ರ ಹೋಗಿ ಕೈ ಕಟ್ಕೊಂಡು ನಿತ್ಕೊಳ್ಳೋಂತ ಪರಿಸ್ಥಿತಿ ಬರ್ತದ ಸರ್. ಇವಾಗೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅಂತಂದ್ರೆ ಅವರು ನಮ್ಮ ಬೀಜ ಗೊಬ್ಬರ ಬರಕ್ಕೆ ಬಡ್ಡಿ ಬಡ್ಡಿ ಬಡ್ಡಿ ಬಡ್ಡಿ ಹಾಕಿ ಎಷ್ಟು ಅಮೌಂಟ್ ಆಗ್ತಿತ್ತು ಸರ್. ಅವಾಗಿನ ಪರಿಸ್ಥಿತಿಗಳಿಗೆಲ್ಲ ಸಂಘ ಇಲ್ಲ ಅಂತ ಪರಿಸ್ಥಿತಿಗೆ ಇವನ್ನೆಲ್ಲ ಅನುಭವಿಸಿದಾರೆ ಸರ್ ರೈತರುಗಳು. ಈಗ ಸಂಘ ಬಂದಿನ ತಕ್ಷಣ ಅವ್ರ ಹತ್ರ ಯಾರ ಹತ್ರನು ಬೀಳಲ್ಲ ಸರ್ ದುಡ್ಡನ್ನ. ಈಗ ನಮ್ ಬೇಕಾ ನಮ್ಮ ಹತ್ರ ಕ್ಯಾಶ್ ಕೊಟ್ಟಾಗ್ಲಿ ನಾವು ತಗೊಂಡ್ ಬರ್ತೀವಿ ಅನ್ನೋ ಒಂದು ಧೈರ್ಯ ಇದೆ ಸರ್ ಅವ್ರಿಗೆ. ಎಷ್ಟು ಸಾಲ ಆದ್ರೂ ಪರವಾಗಿಲ್ಲ ಸರ್, ನಮ್ ಸಂಘ ಐತಿ, ನಮಗೆ ಸಾಲ ಕೊಟ್ಟೇ ಕೊಡ್ತೈತಿ ಅನ್ನೋ ನಂಬಿಕೆ ಮೇಲೆ ಎಷ್ಟು ಸಾಲ ಆದ್ರೂ ತಗೊಂತಾರೆ ಸರ್. ಈಗ ಸಂಘದಲ್ಲಿ ವಾರದ ಸಭೆಯಲ್ಲಿ ಅಂದ್ರೆ ಏನೇನ್ ಚರ್ಚೆ ಮಾಡ್ತೀರಾ ನೀವು? ವಾರದ ಸಭೆಯಲ್ಲಿ ಎಷ್ಟೆಷ್ಟು ಅಮೌಂಟ್ ವಾರ ಉಳಿತಾಯ ಬೀಳುತ್ತೆ, ಆಮೇಲೆ ನಾವ್ ಯಾವ ರೀತಿ ಸಂಘ ನಡ್ಸ್ಕೊಂಡು ಹೋಗ್ತಾ ಇದೀವಿ, ನಮ್ಮ ಸಂಘ ಯಾವ ಗ್ರೇಡ್ ಅಲ್ಲಿ ಇದ್ರೆ ನಮ್ಗೆ ಎಷ್ಟು ಲೆವೆಲ್ ಇರುತ್ತೆ, ಆಮೇಲೆ ಯಾವ ಗ್ರೇಡ್ ಬಂದ್ರೆ ಅದ್ರದ್ದ ನಮ್ಗೆ ಏನು ಉಳಿತಾಯ ಇದೆ ಅವೆಲ್ಲದನ್ನು ಮಾಡ್ಕೊಂತೀವಿ ಸರ್. ಈಗ ಏನಾದ್ರೂ ಒಂದು ವಾರದಲ್ಲಿ ಅಥವಾ 2 ವಾರದಲ್ಲಿ ಒಬ್ರು ಇಬ್ರು ಸಂಘದ ಸದಸ್ಯರು ಅಂದ್ರೆ ಮೀಟಿಂಗ್ ಅಂತ ನೀವೇನ್ ಮಾಡ್ತಿರೋ ಅದಕ್ಕೆ ಏನಾದ್ರೂ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನಾದ್ರೂ ದಂಡ ವಿಧಿಸೋದು ಈ ತರ ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ಯಾಕಂತಂದ್ರೆ ಈಗ ಎಲ್ಲಾರು ಒಂದೇ ಸಮನಾಗಿ ದುಡ್ಡು ಅಮೌಂಟ್ ಗಳನ್ನ ಇಟ್ಕೊಂಡಿರಕ್ ಆಗಲ್ಲ ಸರ್. ಹಂಗಾಗಿ ಈಗ ನಾವು ಒಬ್ರು ಬರ್ಲಿಲ್ಲ ಅಂದ್ರೆ ಅವ್ರ ಅಮೌಂಟ್ ಎಲ್ಲ ಇನ್ನು ಉಳಿದ್ರೆ 7 ಜನನ ಹಾಕಿ ಕಟ್ತೀವಿ ಸರ್. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಸಹಕಾರದ ಒಂದು ಮನೋಭಾವ ನಿಮ್ಮ ಸಂಘದಲ್ಲಿ ಇದೆ? ಹ್ಮ್ ಸರ್, ಇದೆ ಸರ್, ಇದೆ. ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಏನ್ ನೀವು ಕಟ್ಕೊಂಡಿದ್ರ, ಸಂಘದ ವತಿಯಿಂದ ಏನಾದ್ರೂ ಬೇರೆ ಬೇರೆ ಕಡೆ ಏನಾದ್ರೂ ಕೃಷಿ ಪ್ರವಾಸಗಳನ್ನ ಏನಾದ್ರು ಕರ್ಕೊಂಡು ಹೋಗ್ಯಾರ? ಹ್ಮ್ ಸರ್, ಕರ್ಕೊಂಡು ಹೋಗಿದಾರೆ. ಹೈನುಗಾರಿಕೆ ಮಾಡೋದನ್ನ ತೋರಿಸಿದಾರೆ ಸರ್. ಆಮೇಲೆ ಉದಿನ ಕಡ್ಡಿ ಮಾಡೋದ್ರ ಬಗ್ಗೆನೂ ಹೇಳಿದಾರೆ. ಆಮೇಲೆ ಕೋಳಿ ಸಾಕೋದ್ರ ಬಗ್ಗೆನೂ ಹೇಳಿದಾರೆ. ಕುರಿ ಸಾಕೋದ್ರ ಬಗ್ಗೆನೂ ಹೇಳಿದಾರೆ. ಆಮೇಲೆ ಹಿಟ್ಟಿನ ಮಿಷಿನ್ನು, ಆ ಗಿರಣಿ, ಅವೆಲ್ಲ ಬಗ್ಗೆನೂ ಮಾಹಿತಿಗಳನ್ನ ತೋರಿಸಿದಾರೆ ಸರ್. ಬಟ್ ಬೇರೆಯವರೆಲ್ಲ ಅದ್ರ ಬಗ್ಗೆ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಆ ರೀತಿ ಮಾಡ್ಕೊಳ್ಳೋರು ಮಾಡ್ಕೊಂಡಿದ್ದಾರೆ ಸರ್ ಅನುಕೂಲತೆಗಳನ್ನ. ಅಂದ್ರೆ ಗೃಹ ಕೈಗಾರಿಕೆಗೆ ಹೆಚ್ಚು ಆದ್ಯತೆ ಕೊಟ್ರೆ ಹೆಚ್ಚಿನ ಒಂದು ಆದಾಯ ಗಳಿಸಬಹುದು ಅಂತ ಹೇಳಿದ್ರ ಅಂದ್ರೆ ಹೇಳ್ಬಹುದು. ಯಾಕಂತಂದ್ರೆ ಉದಿನ ಬತ್ತಿ ಇವನ್ನೆಲ್ಲ ಮಾಡಿದ್ರೆ ಸಾಕಷ್ಟು ಆದಾಯ ಕುಂತಲೇ ನಾವು ಗಳಿಸಬಹುದು. ಹ್ಮ್ ಸರ್, ಹೌದ್ ಸರ್. ಎಲ್ಲ ಎಲ್ಲೂ ಹೊರಗಡೆ ಹೋಗೋದಲ್ಲಿ ಎಲ್ಲ ತಂದು ಮೆಟೀರಿಯಲ್ಸ್ ಗಳನ್ನ ನಾವೇ ಸ್ವತಃ ಮಾಡಿ ಮಾರ್ಬೋದು ಸರ್. ಈಗ ಎಲ್ಲೇ ಒಂದ್ ಕಡೆ ಅಂದ್ರೆ ನಿಮ್ಮ ಒಂದು ಗ್ರಾಮದಲ್ಲಿ ಈ ಸಿರಿಧಾನ್ಯಗಳು ಅಂತ ಹೇಳಿ ನಾವ್ ಹೇಳ್ತೀವೋ, ಈಗ ನವಣೆ ಆಗಿರ್ಬೋದು, ಸಾವಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಆರ್ಕ ಆಗಿರ್ಬೋದು, ಇಂತ ಬೆಳೆಗಳನ್ನ ಬೆಳೆಯಲ್ಲ ಸರ್, ಬೆಳಿತೀವಿ ಸರ್. ಈಗ ವಾರದ ಕಂತನ್ನ ನೀವು ಅಂದ್ರೆ ಪ್ರತಿ ವಾರ ಒಬ್ಬೊಬ್ರು ಕಟ್ಬೇಕು ಅಂತ ಹೇಳಿ ಈ ತರ ನಿಗದಿ ಮಾಡಿದ್ರೆ? ಹ್ಮ್ ಸರ್, ಒಂದೊಂದು ವಾರ. ಈ ವಾರ ನಾನ್ ಕಟ್ಟಿದೆ, ನೆಕ್ಸ್ಟ್ ವಾರ ಇನ್ನೊಬ್ರು, ಒಟ್ಟು 8 ಜನ ಇದೀವಿ ಅಂದಮೇಲೆ, 8 ಜನ 10 ಜನ ಇದಾವೆ ಅಂದಮೇಲೆ ಒಂದೊಂದು ವಾರ ಒಬ್ಬೊಬ್ಬ ಸದಸ್ಯರು ಹೋಗಿ ಕಟ್ಟಿ ಬರ್ಬೇಕು ಸರ್, ಸೈನ್ ಮಾಡಿ. ಈಗ 8 ಜನ ಸದಸ್ಯರಿಗೂ ಅಂದ್ರೆ ಬ್ಯಾಂಕಿನ ವ್ಯವಹಾರದ ಜ್ಞಾನ ಇದೆಯಾ? ಹ್ಮ್ ಸರ್, ಇದೆ ಸರ್, ಪ್ರತಿಯೊಬ್ಬರಿಗೂ ಇದೆ ಸರ್. ಈಗ ದುಡ್ಡು ತಗೊಂಡೋಗ್ಬೇಕು, ಚಲನ್ ತುಂಬಬೇಕು, ಅವೆಲ್ಲ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಬರುತ್ತೆ ಸರ್, ಎಲ್ಲರಿಗೂ ಬರುತ್ತೆ. ಈಗ ಸಾಕಷ್ಟು ನಮ್ಮ ಮನೆಗಳಲ್ಲಿ ಹೆಂಗಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಈ ಮನೆಗೆ ಮಾತ್ರ ಸೀಮಿತ ಆಗಿರ್ಬೇಕಷ್ಟೇ, ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋಂತ ಒಂದು ಪದ್ಧತಿ ಇತ್ತು, ಹೊರಗಡೆ ಕಳ್ಸಕ್ ಇಷ್ಟಪಡ್ತಾ ಇರಲಿಲ್ಲ. ಅಂದ್ರೆ ಅಂತ ಒಂದು ಪ್ರಸಂಗಗಳನ್ನ ಏನಾದ್ರೂ ನೀವು ಎದುರಿಸಿದ್ರೆ? ಇಲ್ಲ ಸರ್, ಆ ತರ ಪ್ರಸಂಗಗಳು ಎದುರಿಸಂತ ಸಂಭವಗಳು ಸದ್ಯಕ್ಕೆ ಬಂದಿಲ್ಲ ಸರ್. ಬಟ್ ಎಲ್ಲಾರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಂದೇ ಅನ್ನೋ ಮನೋಭಾವನೆಯಲ್ಲಿ ನಮ್ಮ ಸುತ್ತಮುತ್ತ ಇರೋ ಪರಿಸರ ಚೆನ್ನಾಗಿದೆ ಸರ್, ಹಂಗಾಗಿ ಯಾರು ಏನು ಅಂದಿಲ್ಲ ಸರ್. ಈಗ ವಾರದಲ್ಲಿ 40 ರೂಪಾಯಿ ಪ್ರತಿಯೊಬ್ಬರು ಉಳಿತಾಯ ಮಾಡ್ತೀರಾ? ಅಂದ್ರೆ ಸಾಲ ಅಂತಂದ್ರೆ ಪ್ರಾರಂಭದಲ್ಲಿ ನಿಮ್ಗೆ ಎಷ್ಟೆಷ್ಟು ಸಾಲ ಕೊಟ್ರು ಸಂಘದ ವತಿಯಿಂದ? ಫಸ್ಟ್ ಗೆ 10,000 ರೂಪಾಯಿ ಕೊಡ್ತಾರೆ ಸರ್, ಆಮೇಲೆ 20-25,000 ರೂಪಾಯಿ, ಆಮೇಲೆ 30, ಹಂಗೆ 40, 50, ಹಿಂಗೆ ಕೊಡ್ತಾ ಕೊಡ್ತಾ ಹೋಗ್ತಾರೆ ಸರ್, ಅಂತವಾಗಿ ಕೊಡ್ತಾ ಹೋಗ್ತಾರೆ ಸರ್. ಈಗ ನೀವು ಅಂತವಾಗಿ ತಗೊಂಡ್ರಲ್ಲ ಸಾಲ, ಒಂದ್ಸಲ ನೀವು ರಾಟೆ ತಗೊಂಡ್ರ, ಮತ್ತೆ ಬೇರೆ ಬೇರೆ ಎಲ್ಲ ಸಾಲ ತಗೊಂಡಾಗ ಏನೇನು ಅದರಿಂದ ಮಾಡಿದ್ರೆ? ಸರ್, ಬೀಜ ಗೊಬ್ಬರ ಅಂತ ತಗೊಂಡಿದ್ವಿ, ಹೊಲಕ್ಕೆ ಹಾಕಿದೀವಿ ಸರ್, ಆಮೇಲೆ ಅಡಿಕೆ ಬೆಳೆಗೆ ತಗೊಂಡಿದೀವಿ ಸರ್, ಅವಾಗ ಅಡಿಕೆ ಹಾಕಿದೀವಿ ಸರ್, ಆಮೇಲೆ ಬೋರ್ವೆಲ್ ಅಂತ ಹಾಕ್ಸಿದೀವಿ, ಆಮೇಲೆ ಬೋರ್ವೆಲ್ಗಳನ್ನು ಹಾಕ್ಸಿದೀವಿ ಸರ್, ಬಂಗಾರ ಅಂತ ತಗೊಂಡಿರ್ತಾರೆ, ಬಂಗಾರಕ್ಕೂ ಇದ್ ಮಾಡ್ತಾರೆ ಸರ್, ಆಮೇಲೆ ಇವು ಆಕಳುಗಳು ತಗೊಳಕ್ಕೆ ಅಂತಂದೇಳಿ ಹಾಕ್ತಾರೆ ಸರ್, ಆಮೇಲೆ ವಿದ್ಯಾಭ್ಯಾಸಕ್ಕೋಸ್ಕರನು ತಗೊಂತಾರೆ ಸರ್, ಹಿಂಗೆ ಎಲ್ಲ ಪ್ರತಿಯೊಂದಕ್ಕೂ ಸಾಲ ಕೊಡುತ್ತೆ ಸರ್. ಒಂದ್ ಕಡೆಯಿಂದ ಹಳ್ಳಿಗಳು ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇಂತ ಒಂದು ಸಂಘಗಳು ಬೇಕೇ ಬೇಕಂತ ಹೇಳ್ತಾರೆ ಸರ್. ಬೇಕೇ ಬೇಕು ಸರ್. ಈಗ ಇದರಲ್ಲಿ ಈ ಸಂಘದ ವತಿಯಿಂದ ನೀವು ಏನ್ ರಾಟೆ ಕೊಂಡ್ಕೊಂಡ್ರೆ ಟೈಲರಿಂಗ್ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ನೀವೆಲ್ಲ ಮುಂಚಿತವಾಗಿ ಟೈಲರಿಂಗ್ ಕಲ್ತ್ಕೊಂಡಿದ್ರೆ ನೀವು? ಹ್ಮ್ ಸರ್, ನಾವು ತೋರ್ ಮನೇಲಿ ಇದ್ದಲ್ಲೇ ಕಲ್ತ್ಕೊಂಡಿದ್ವಿ ಸರ್. ಈಗೆಲ್ಲ ಟೈಲರಿಂಗ್ ಅಂತಂದ್ರೆ ನೀವು ಏನೇನು ಇಲ್ಲಿ ಸ್ಟಿಚಿಂಗ್ ಮಾಡ್ತೀರಿ ಅಥವಾ ಹೊಲಿತೀರಾ? ಬ್ಲೌಸ್ ಹೊಲಿತೀವಿ, ಆಮೇಲೆ ಎಂಬ್ರಾಯ್ಡಿಂಗ್ ಮಾಡ್ತಿದ್ವಿ, ಜಿಗ್ಜಾಗ್ ಮಾಡ್ತೀವಿ, ಫಾಲ್ಸ್ ಕಟ್ತೀವಿ, ಆಮೇಲೆ ಅವ್ರವರು ಇದು ಸರ್ ಬ್ಲೌಸ್ ಗೆ ಎಂಬ್ರಾಯ್ಡ್ ಮಾಡಿ ಅದು ತುಂಬಾ ಕಾಸ್ಟ್ಲಿ ಆಗಿ ಇರುತ್ತೆ, ಅವನ್ನೆಲ್ಲ ತಂದು ವರ್ಕ್ ಮಾಡಿ ಮಾಡೋರಿದ್ರು ಮಾಡ್ಬೋದು ಸರ್. ಬಟ್ ಹಳ್ಳಿ ವಾತಾವರಣದಲ್ಲಿ ಆ ಮಾಡಿಸ್ಕೊಳೋದಕ್ಕೆ ಅಯ್ಯೋ ಅಷ್ಟೊಂದ ಹಂಗೆ ಹಿಂಗೆ ಅಂತಾರೆ. ಬ್ಲೌಸ್ ಒಂದು ಹೊಲುತ್ತೀವಿ ಅಂದ್ರೆ ಸಾದಾ ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡ್ತೀವಿ ಸರ್. ಈಗೆಲ್ಲ ಎಂಬ್ರಾಯ್ಡಿಂಗ್ ಮಾಡೋದಾಗ್ಲಿ, ಜಿಗ್ಜಾಗ್ ಮಾಡೋದಾಗ್ಲಿ, ಮಾಮೂಲಿ ಸ್ಟಿಚಿಂಗ್ ಮಾಡೋದಾಗ್ಲಿ, ಇವಕ್ಕೆಲ್ಲ ಬೇರೆ ಬೇರೆ ಮಿಷಿನ್ ಗಳು ಬೇಕಾ, ಏನು ಒಂದೇ ಮಿಷಿನ್ ನಲ್ಲೆಲ್ಲ ನೀವು ಅದನ್ನೆಲ್ಲ ಹೊಲಿತೀರ? ಇಲ್ಲ ಸರ್, ಎಂಬ್ರಾಯ್ಡಿಂಗ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಮಿಷಿನ್ ಬೇಕು ಸರ್, ಜಿಗ್ಜಾಗ್ ಮಾಡೋದಿಕ್ಕೂ ಬೇರೆ ಮಿಷಿನ್ ಬೇಕು ಸರ್, ಹಂಗೆ ಬರೀ ಸ್ಟಿಚಿಂಗ್ ಅಂದ್ರೆ ಅದು ಒಂಥರ ಮಿಷಿನ್ ಸರ್, ಒಟ್ಟು ಒಂದ್ 3-4 ಮಿಷಿನ್ ಬೇಕು ಸರ್. ಈಗೆಲ್ಲ ಮೊದ್ಲೆಲ್ಲ ರಾಟಿಗಳು ಅಂದ್ರೆ ತೊಳೆಯ ಮಿಷಿನ್ ಅಂತ ಹೇಳ್ತಾ ಇದ್ರು, ಇವಾಗೆಲ್ಲ ಮಿಷಿನ್ ಬಂದಿದೆ ಮೋಟರ್ ಹಚ್ಚಿ ಸ್ಟಿಚಿಂಗ್ ಮಾಡೋದು. ಅಂದ್ರೆ ನೀವು ಯಾವ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರೆ? ನಾವಿನ್ನು ಕಾಲಿಲೆ ತುಳಿಯಂತ ಮಿಷಿನ್ ಇದು ಮಾಡ್ಕೊಂಡಿದೀವಿ ಸರ್, ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಕ್ಕಳು ಇದಾರೆ ಸರ್, ಅಂದೇ ಸಮಯದಲ್ಲಿ ನಾವು ನೋಡ್ಕೊಂಡು ಮಾಡಕ್ಕಾಗಲ್ಲ, ನಮ್ಮ ಜ್ಞಾನದಲ್ಲಿ ನಾವು ಒಲಿತಾ ಇರ್ತೀವಿ ಸರ್. ಮಕ್ಕಳು ಬಂದು ಕರೆಂಟ್ ಮುಟ್ಟಿದ್ರು ಏನೋ ಒಂದ್ ಆತು ಅಂದ್ರೆ ನಮಗೆ ಅನಾಹುತ ಆಗುತ್ತೆ ಅಂತ ನೋಡಿಸ್ಕರ ನಾವಿನ್ನು ಕಾಲಿಲೆ ತುಳಿದು ಮಾಡ್ತಾ ಇದೀವಿ. ಒಂದ್ ಕಡೆ ವಿದ್ಯುತ್ ಬಿಲ್ಲನ್ನು ಬರೋದು ಹಣನ ಉಳಿತಾಯ ಆಗುತ್ತೆ. ಹ್ಮ್ ಸರ್, ಹ್ಮ್ ಸರ್, ಹೌದು ಸರ್. ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ ಈಗ ಟೈಲರಿಂಗ್ ಅಂತಂದ್ರೆ ಸಾಕಷ್ಟು ಜನ ಇರ್ತಾರೆ, ಅಂದ್ರೆ ಕಾಂಪಿಟೇಷನ್ ಇದೆಯಾ ಇಲ್ಲಿ? ಹಂಗೆ ಕಾಂಪಿಟೇಷನ್ ಅಂತಾನೇನಿಲ್ಲ ಸರ್, ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹೊಲ್ಸ್ಕೊಂತಾರೆ, ಯಾರು ಸ್ಟಿಚಿಂಗ್ ನೀಟ್ ಆಗಿ ಇರುತ್ತೋ ಅವ್ರ ಹತ್ರ ಅವ್ರು ಹೊಲ್ಸ್ಕೊಂತಾರೆ ಸರ್. ಈಗೆಲ್ಲ ಕೆಲವರೆಲ್ಲ ಟೌನ್ ಒಳಗೆ ಹೋಗಿ ಸ್ಟಿಚಿಂಗ್ ಮಾಡಿಸ್ಕೊಂಬರಂತಾರು ಇದಾರೆ. ಹ್ಮ್ ಸರ್, ಇದೆ ಸರ್, ಡ್ರೆಸ್ ಹೊಲ್ಸ್ಕೊಳೋದಕ್ಕೆ, ಆಮೇಲೆ ಎಂಬ್ರಾಯ್ಡಿಂಗ್, ಹಳ್ಳಿ ವಾತಾವರಣದಲ್ಲಿ ಆಲ್ಮೋಸ್ಟ್ ಅಲ್ಲೂ ಎಂಬ್ರಾಯ್ಡಿಂಗ್ ಅವೆಲ್ಲ ಇಲ್ಲ ಸರ್, ಮೋಟ್ರ್ಗಳು ಅಂತವನ್ನೆಲ್ಲ ತಗೊಂಡಿರಲ್ಲ, ಹಂಗಾಗಿ ಸಿಟಿಯಲ್ಲಿ ಎಂಬ್ರಾಯ್ಡ್ ಬೇಕು ಅಂತಂದ್ರೆ ಸಿಟಿಯಲ್ಲಿ ಹೊಲ್ಸ್ಕೊಂತಾರೆ, ಮಾಮೂಲಿ ಸ್ಟಿಚಿಂಗ್ ಬ್ಲೌಸ್ಗಳು ಬೇಕು ಅಂತಂದ್ರೆ ಇನ್ನೇನು ಹಳ್ಳಿಯಲ್ಲೇ ಹೊಲ್ಸ್ಕೊಂತಾರೆ ಸರ್. ಈಗ ಮಾಮೂಲಿ ಅಂದ್ರೆ ಬ್ಲೌಸ್ ಅಂದ್ರೆ ಒಂದು ದಿನದಲ್ಲಿ ಎಷ್ಟು ನೀವು ಹೊಲಿತೀರಾ? ಒಂದ್ ಸಿಂಗಲ್ ಬ್ಲೌಸ್ಗಳಾದ್ರೆ ಒಂದ್ 5 ಹೊಲಿತೀವಿ ಸರ್, ಡಬಲ್ ಬ್ಲೌಸ್ಗಳು ಅಂದ್ರೆ ಒಂದ್ 4 3 ಹೊಲಿತೀವಿ ಸರ್. ಈಗ ಸಿಂಗಲ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಎಷ್ಟು ನೀವು ಹಣ ತಗೊಳ್ತೀರಾ? ಈಗ ಡಬಲ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಎಷ್ಟು ಹಣ ತಗೊಳ್ತೀರಾ ನೀವು? ಸಿಂಗಲ್ ಬ್ಲೌಸ್ಗೆ 60 ರೂಪಾಯಿ ತಗೊಂತೀವಿ ಸರ್, ಡಬಲ್ ಬ್ಲೌಸ್ಗೆ 120 ರೂಪಾಯಿ ತಗೊಂತೀವಿ ಸರ್. ಅದಕ್ಕೆ ಏನಾರ ಡಿಸೈನ್ ಮಾಡಿ ಲೇಸ್ಗಳನ್ನೆಲ್ಲ ಹಚ್ಚಿ ಅವ್ ಮಾಡಿದ್ರೆ ಅವ್ಕೆ ಮತ್ತೆ ಬೇರೆ ಅಮೌಂಟ್ಗಳನ್ನ ಇಸ್ಕೊಂತೀವಿ ಸರ್. ಒಟ್ಟು ಟೋಟಲ್ ಒಂದು 200 ರೂಪಾಯಿ ಒಳಗೆ ಡಬಲ್ ಬ್ಲೌಸ್ ನ ಹೊಲಿತೀವಿ ಸರ್. ಈಗ ಒಂದು ಬ್ಲೌಸ್ ಹೊಲಿಬೇಕಂತಂದ್ರೆ ಸಿಂಗಲ್ 60 ರೂಪಾಯಿ ತಗೊಳ್ತೀವಿ ಅಂತ ಹೇಳಿದ್ರ, ಅಂದ್ರೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಒಂದು ಬ್ಲೌಸ್ ಹೊಲಿಬೇಕು ಅಂತಂದ್ರೆ ಕನಿಷ್ಠ ಅಂತಂದ್ರೂ ಒಂದು 30-40 ರೂಪಾಯಿ ಖರ್ಚು ಬರುತ್ತೆ ಸರ್. ಸರ್, ಯಾಕಂತಂದ್ರೆ ನಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಅದಕ್ಕೆ ಆಯಿಲ್ ಹಾಕ್ಬೇಕು, ದಾರಗಳು ತರಬೇಕು, ಒಂದು ಏನೋ ಒಂದು ಮಾಡ್ಬೇಕಾದ್ರೆ ಸೂಜಿ ಮುರಿತು ಅಂದ್ರೆ ಒಂದು ಸೂಜಿ ಹಾಕ್ಬೇಕು, ಪ್ರತಿಯೊಂದು ಖರ್ಚಿದೆ ಸರ್. ರಾಟೆ ಮಿಷಿನ್ ಮೈನರ್ ಏನಾದ್ರು ಕೆಟ್ಟು ಅಂದ್ರೆ ಅದನ್ನ ನೀವೇ ಸರಿ ಮಾಡ್ಕೊಳ್ತೀರಾ, ಏನೋ ಬೇರೆ ಈಗ ಸಿಟಿಗಳಿಗೆ ಹೋಗಿ ಸರಿ ಮಾಡಿಸ್ಕೊಂಡು ಬರ್ತೀರಾ? ಇಲ್ಲ ಸರ್, ಯಾಕಂತಂದ್ರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಚೆನ್ನಾಗಿದೆ ಸರ್, ಹಂಗಾಗಿ ನಾನೇ ಎಲ್ಲ ಮಾಡ್ಕೊಂತೀನಿ ಸರ್. ಏನೋ ದೊಡ್ಡ ಮೋಟರ್ಗಳು ಒಳಗಿನ ಮಿಷಿನ್ಗಳು ಬರ್ಲೇ ಇಲ್ಲ ಅನ್ನೋ ಪಕ್ಷಕ್ಕೆ ಹೊರಗಡೆಗೆ ಹೋಯ್ತೀವಿ ಸರ್. ಹಿಂಗ್ ಚಿಕ್ಕ ಪುಟ್ಟ ರಿಪೇರಿಗಳು ಬಂದ್ರೆ ನಾನೇ ಎಲ್ಲ ಮಾಡ್ಕೊಂತೀನಿ ಸರ್. ಅಂದ್ರೆ ಒಂದೇ ರೀತಿಯಾದಂತ ಕೆಲಸಗಳು ಇರಲ್ಲ ನಿಮ್ಗೆ ಅಲ್ವಾ? ಹ್ಮ್ ಸರ್, ಯಾಕಂದ್ರೆ ಮನೆ ಕೆಲಸಗಳು, ಮಕ್ಕಳ ಕೆಲಸಗಳು, ಹೊರಕ್ ಹೋಗ್ಬೇಕಂತ ಸಂದರ್ಭಗಳು ಬಂದ್ರೆ ಅವನ್ನೆಲ್ಲ ನೋಡ್ಕೊಂಡ್ರೆ ಒಂದು 300-350 ರೂಪಾಯಿ ಇದ್ದ ದುಡಿತೀನಿ ಸರ್ ಒಂದಿನಕ್ಕೆ ಸರ್. ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಸೀಸನ್ ಇರುತ್ತೆ ನಿಮಗೆ ಈ ಒಂದು ಟೈಲರಿಂಗ್ ದುಡಿಮೆಯಲ್ಲಿ? ಮದುವೆ ಸೀಸನ್ಗಳು, ಆಮೇಲೆ ಬೇಸಿಗೆ ಟೈಮ್ ಅಲ್ಲಿ ನಮಗೆ ಚೆನ್ನಾಗಿ ಅನುಕೂಲ ಇದೆ, ಯಾಕಂದ್ರೆ ಬೇಸಿಗೆ ಟೈಮ್ ಅಲ್ಲಿ ಜಾತ್ರೆಗಳು, ತೇರ್ಗಳು ಆ ತರದವೆಲ್ಲ ಚೆನ್ನಾಗಿರುತ್ತಲ್ಲ ಸರ್ ಹಬ್ಬಗಳು, ಹಂಗಾಗಿ ಆ ಟೈಮ್ ಅಲ್ಲಿ ನಮಗೆ ಜನ ಚೆನ್ನಾಗಿ ಆಗುತ್ತೆ ಸರ್. ಈಗ ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಹೆಂಗಪ್ಪ ಅಂತಂದ್ರೆ ವರ್ಷದ ಒಂದು ಯುಗಾದಿ ಹಬ್ಬದಲ್ಲಿ ಎಲ್ಲ ಬಟ್ಟೆ ತಗೊಳ್ಳೋದು ಅಂದ್ರೆ ಈ ಪದ್ಧತಿ ಇದೆ, ಅಂತ ಟೈಮ್ ನಲ್ಲಿ ಹೆಚ್ಚು ಹೆಚ್ಚು ನಿಮಗೆ ದುಡಿಮೆ ಇರುತ್ತೆ. ಅವಾಗೆ ದುಡಿಮೆ ಜಾಸ್ತಿ. ಒಳ್ಳೇದು ಮಲ್ಲಮ್ಮ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡಿದ್ರ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುವಡ್ಡಿ ಗ್ರಾಮದ ರೈತ ಮಹಿಳೆ ವಿ ಮಲ್ಲಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಅಜೋಲಾ ಒಂದು ಪರ್ಯಾಯ ಮೇವಿನ ಬೆಳೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆ ಹಾಗೂ ಇತರೆ ಉಪಕಸುಬುಗಳಾದ ಕುರಿ, ಮೇಕೆ, ಹಂದಿ, ಕೋಳಿ ಹಾಗೂ ಮೀನು ಸಾಕಾಣಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕಾಣುತ್ತಿದ್ದು ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸಲು ಮುಖ್ಯವಾದ ಪಾತ್ರ ವಹಿಸುತ್ತಿವೆ. ಈ ಉಪಕಸುಬುಗಳ ನಿರ್ವಹಣೆಗೆ ಮೇವು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಆದರೆ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಯಿಂದ ಮೇವಿನ ಕೊರತೆ ಉಂಟಾಗಿ ಈ ಉಪಕಸುಬುಗಳ ನಿರ್ವಹಣೆ ಕಷ್ಟಕರವಾಗಿರುತ್ತೆ. ಇದಕ್ಕೆ ಪರ್ಯಾಯವಾಗಿ ಸ್ವಲ್ಪ ಮಟ್ಟಿಗೆ ಮೇವಿನ ಕೊರತೆಯನ್ನು ನೀಗಿಸಲು ಪ್ರಸ್ತುತ ಕೃಷಿಯಲ್ಲಿ ಅಜೋಲವನ್ನು ಉಪಯೋಗಿಸಬಹುದು. ಇದು ಉಪಯುಕ್ತವಾದ ಪೋಷಕಾಂಶಗಳನ್ನು ಹೊಂದಿದ್ದು ಉತ್ತಮವಾದ ಪಶು ಆಹಾರವಾಗಿದೆ. ಇದನ್ನು ಹಸುಗಳಿಗೆ, ಕುರಿ, ಮೇಕೆ, ಹಂದಿ, ಮೊಲ, ಕೋಳಿ ಹಾಗೂ ಮೀನುಗಳಿಗೆ ಉತ್ತಮವಾದ ಆಹಾರವಾಗಿ ಬಳಸಬಹುದು. ಇನ್ನು ಅಜೋಲವನ್ನು ಬೆಳೆಸುವ ಕ್ರಮ ಯಾವ ರೀತಿ ಅಂದರೆ ಅಜೋಲವನ್ನು ಸಿಮೆಂಟ್ ತೊಟ್ಟಿಗಳು, ಚಪ್ಪಡಿ ಕಲ್ಲಿನ ತೊಟ್ಟಿಗಳು ಅಥವಾ ಪ್ಲಾಸ್ಟಿಕ್ ಶೀಟ್ಗಳನ್ನು ಉಪಯೋಗಿಸಿಕೊಂಡು ಅಜೋಲವನ್ನು ಬೆಳೆಸಬಹುದು. 2 ಮೀಟರ್ ಉದ್ದ, 2 ಮೀಟರ್ ಅಗಲ, 30 ಸೆಂಟಿಮೀಟರ್ ಆಳದ ತೊಟ್ಟಿಗಳನ್ನು ಮರದ ಕೆಳಗೆ ಅಥವಾ ನೆರಳಿನಲ್ಲಿ ನಿರ್ಮಿಸಬಹುದು ಅಥವಾ ತೆಂಗಿನ ಗರಿಗಳಿಂದ ನೆರಳನ್ನು ಒದಗಿಸಬೇಕು. ತೊಟ್ಟಿಯ ಉದ್ದ ಅಗಲವನ್ನು ನಮ್ಮ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚಿಸಿ ಆಳ ಮಾತ್ರ 1 ಅಡಿ ಇರುವಂತೆ ಎಚ್ಚರ ವಹಿಸಬೇಕು. ಗುಂಡಿ ಅಥವಾ ತೊಟ್ಟಿ ಒಂದೇ ಸಮನಾಗಿರಬೇಕು. ನಿರ್ಮಾಣ ಮಾಡಿದ ತೊಟ್ಟಿಗೆ 10-15 ಕೆಜಿ ಫಲವತ್ತಾದ ಮಣ್ಣನ್ನು ಸೇರಿಸಬೇಕು. 2 ಕೆಜಿ ಸಗಣಿಯನ್ನ ಬಗ್ಗಡ ಮಾಡಿ ಸೇರಿಸಬೇಕು. 30 ಗ್ರಾಂ ಸಿಂಗಲ್ ಸೂಪರ್ ಫಾಸ್ಪೇಟ್ ಅನ್ನ 10 ಲೀಟರ್ ನೀರಿನಲ್ಲಿ ಬೆರೆಸಿ ತೊಟ್ಟಿಗೆ ಸೇರಿಸಬೇಕು. ನೀರಿನ ಮಟ್ಟ 10-15 ಸೆಂಟಿಮೀಟರ್ ಇರುವಂತೆ ನೋಡಿಕೊಳ್ಬೇಕು. ಈ ರೀತಿ ಸಿದ್ಧಪಡಿಸಿದ ತೊಟ್ಟಿಗೆ 0.5 ಕೆಜಿ ಅಜೋಲವನ್ನು ಸೇರಿಸಬೇಕು. 20-25 ದಿನಗಳಲ್ಲಿ ಅಜೋಲವು ತೊಟ್ಟಿಯ ತುಂಬ ಹರಡುತ್ತೆ. ಈ ರೀತಿ ಹರಡಿದ ನಂತರ ಪ್ರತಿದಿನ 400-500 ಗ್ರಾಂ ಅಜೋಲವನ್ನು ಪ್ರತಿ ಚದರ ಮೀಟರ್ಗೆ ಕೊಯ್ಲು ಮಾಡಬಹುದು. ಇನ್ನು ಅಜೋಲವನ್ನು ಬಳಸುವ ವಿಧಾನ ಯಾವ ರೀತಿ ಅಂದರೆ ಅಜೋಲವನ್ನು ಹಸಿ ಅಥವಾ ಒಣಗಿದ ರೂಪದಲ್ಲಿ 15-20% ಪ್ರಮಾಣದಲ್ಲಿ ಹಿಂಡಿ ಅಥವಾ ಬೂಸದ ಜೊತೆಗೆ ಕೊಡಬಹುದು. ಇದನ್ನು ಹಸು, ಕುರಿ, ಮೇಕೆ, ಹಂದಿ ಹಾಗೂ ಕೋಳಿಗಳಿಗೆ ನೀಡಬಹುದು. ಇನ್ನು ಅಜೋಲವನ್ನು ಬೆಳೆಸುವಾಗ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೇನಪ್ಪ ಅಂದರೆ 15-20 ದಿನಗಳಿಗೊಮ್ಮೆ 20-30% ನೀರನ್ನು ತೆಗೆದು ಹೊಸ ನೀರನ್ನು ಹಾಕಬೇಕು. 10-15 ದಿನಗಳಿಗೊಮ್ಮೆ 5 ಕೆಜಿ ಸಗಣಿಯನ್ನ ಅದರ ಜೊತೆ 20 ಗ್ರಾಂ SSP ಹಾಕಬೇಕು. ರಸಸಾರ 6-7 ಇರಬೇಕು. ಪ್ರತಿ 30 ದಿನಗಳಿಗೊಮ್ಮೆ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕಬೇಕು.

ಬುದ್ಧಿ ಗಣನಾಯ್ತ ಶರಣು ಶರಣು ಅಯ್ಯ ಗಣನಾಯ್ತ ನಮ್ಮ ತರುಣದಿಂದಲೇ ತಾಯೋ ಗಣನಾಯ್ತ ವೈ ಶರಣು ಶರಣು ಅಯ್ಯ ಗಣನಾಯ್ತ ನಮ್ಮ ತರುಣದಿಂದಲೇ ತಾಯೋ ಗಣ